ಪುಸ್ತಕ ಮಾರಾಟ ಹೋರಾಟ. ಲೇಖಕ ಜಿ ಎನ್ ಅಶೋಕವರ್ಧನನ ಅರಿಕೆ. 1999 ಪ್ರಕಟವಾಗಿ ಬಹುಕಾಲದಿಂದ ಅಲಭ್ಯವಾಗಿರುವ ನನ್ನ ಪುಸ್ತಕೋದ್ಯಮ ಕುರಿತ ಸಂಕಲನ ಪುಸ್ತಕ ಮಾರಾಟ ಹೋರಾಟ. ಇದನ್ನು ಈಗ ಅನಿಯತ ಧಾರಾವಾಹಿಯಾಗಿ ಜೊತೆಗೆ ಕೇಳು ಕಥನವಾಗಿ ಪ್ರಕಟಣೆಗೆ ಎತ್ತಿಕೊಂಡಿದ್ದೇನೆ. ಅದಕ್ಕೆ ಪ್ರವೇಶಿಕೆಯಾಗಿ ಆ ಕಾಲದ್ದೇ ಅರಿಕೆಯನ್ನು ಮೊದಲು ಪ್ರಕಟಿಸುತ್ತಿದ್ದೇನೆ. ಇದರಲ್ಲಿ ತೀರಾ ಅವಶ್ಯವಿದ್ದಲ್ಲಿ 2015 ಸಂವಾದಿ ಟಿಪ್ಪಣಿಗಳನ್ನು ಕಂಸಗಳೊಳಗೆ ಕೊಡುತ್ತಿದ್ದೇನೆ, ದಯವಿಟ್ಟು ಗಮನಿಸಿ. ನನ್ನ ಸುಮಾರು 25 ವರ್ಷಗಳ ಪುಸ್ತಕೋದ್ಯಮ ಜೀವನದ ವಿಭಿನ್ನ ಕಾಲಘಟ್ಟಗಳಲ್ಲಿ ಪ್ರತಿಕ್ರಿಯೆ, ಟಿಪ್ಪಣಿ, ಲಿಖಿತ ಭಾಷಣಗಳೆಂದು ಪ್ರಕಟವಾದ ನನ್ನ ಅಭಿಪ್ರಾಯಗಳನ್ನು ಇಲ್ಲಿ ಸಂಕಲಿಸಿದ್ದೇನೆ. ಪುಸ್ತಕೋದ್ಯಮದ ಬಗ್ಗೆ ಒಟ್ಟಾರೆ ಅನುಭವವಿರುವವರು ಇಂದು ಒಂದೋ ದ್ರೌಪದಿ ವಸ್ತ್ರಾಪಹರಣದ ದುಷ್ಟ ಸನ್ನಿವೇಶದಲ್ಲಿಯ ಭೀಷ್ಮರಂತೆ ಮೌನಿಗಳು, ಇಲ್ಲವೇ ಉರಿಯುವ ಮನೆಯ ಗಳು ಹಿರಿಯುವ ಸ್ವಾರ್ಥಿಗಳು ಆಗಿದ್ದಾರೆ. ಗೋಷ್ಠಿಗಳು, ಚರ್ಚೆಗಳು ಬಹುತೇಕ ತೋರಿಕೆಗಾಗಿ, ಇಲ್ಲವೇ ಸೀಮಿತ ಸ್ವಾರ್ಥ ಸಾಧನೆಗಾಗಿ ನಡೆಯುತ್ತಿವೆ. ಇವುಗಳಲ್ಲಿ ಮಿಂಚಿನ ಸೆಳಕುಗಳು ಧಾರಾಳವಿದ್ದರೂ ಅವನ್ನು ಅಂದಂದಿನ ಸಭೆ ಮೀರಿ ಉಳಿಸಿದವರಿಲ್ಲ, ಬೆಳೆಸಿದವರಿಲ್ಲ. ಸೋಲುತಿಹುದು ಮನೆಯ ಮಾಳಿಗೆ. ಆ ನಿಟ್ಟಿನಲ್ಲಿ ಕೇವಲ ನನ್ನ ಅನುಭವಕ್ಕೆ ನಿಲುಕಿದವಾದರೂ ಇತರರಿಗೆ ಮೌಲಿಕ ನಿರ್ದೇಶನ ನೀಡಬಹುದೆಂದು ಅನ್ನಿಸಿದವನ್ನು ಮಾತ್ರ ಇಲ್ಲಿ ಸಂಕಲಿಸಿದ್ದೇನೆ. ಅದಕ್ಕೂ ಮೊದಲು ಹಿನ್ನೆಲೆಯಾಗಿ, ಪುಸ್ತಕೋದ್ಯಮಿಯಾಗಿ ನಾನು ಬೆಳೆದ ಪರಿಯನ್ನು ಸಂಕ್ಷಿಪ್ತವಾಗಿ ಹೇಳುವ ಅನಿವಾರ್ಯತೆ ಕಾಣುತ್ತದೆ. ಹಾಗಾಗಿ 1973 ಮೈಸೂರಿನಲ್ಲಿ ನಾನು ಪ್ರಥಮ MA ಬೇಸಿಗೆ ರಜೆಯಲ್ಲಿ ಕರ್ನಾಟಕ ಸೈಕಲ್ ಪ್ರವಾಸ ಹೊರಡುವ ಯೋಚನೆಯಲ್ಲಿದ್ದೆ. ಕುಟುಂಬದ ಹಿರಿಯ ಮಿತ್ರ DVK ಮೂರ್ತಿಯವರು ನನ್ನೆದುರು ಬದಲಿ ಸಾಹಸದ ಸವಾಲು ಎಸೆದರು. ಮುಂಬೈ ಕನ್ನಡಿಗರ ಮನೆ ಮನೆಗೆ ಕನ್ನಡ ಪುಸ್ತಕ ಮಾರುವ ಯೋಜನೆ ವೀಳ್ಯ ಸ್ವೀಕರಿಸಿದೆ. ಮನೆಯ ಹೆಸರು ಅತ್ರಿ, ಪುಸ್ತಕ ಸೂಚನೆ ಬುಕ್, ಮತ್ತು ಹ್ರಸ್ವರೂಪದಲ್ಲಿ ಅಕ್ಷರಮಿತಿಯ ಎಲ್ಲವನ್ನು ಒಳಗೊಂಡಿದೆ ಎಂಬ ಸೂಚನೆಯು ದಕ್ಕುವಂತೆ, ಅಂದರೆ ABC ಬರುವಂತೆ ಮಳಿಗೆ ಸೂಚಕ ಶಬ್ದ ಸೆಂಟರ್ ಸೇರಿ ಅತ್ರಿ ಬುಕ್ ಸೆಂಟರ್ ಹುಟ್ಟಿತು. ಇದಕ್ಕೊಂದು ಆಶಯವಾಕ್ಯ ವಿಶ್ವಜ್ಞಾನದ ಸೇವಾ ಕೇಂದ್ರ, ಇಂಗ್ಲಿಷ್ನಲ್ಲಿ ಸರ್ವಿಸ್ ಸೆಂಟರ್ ಫಾರ್ ದ ವಿಸ್ಡಮ್ ಆಫ್ ಏಜಸ್. ಪ್ರಾಥಮಿಕ ಅನುಭವಕ್ಕಾಗಿ ಪುಸ್ತಕ ಹೊತ್ತು ಮಂಡ್ಯ, ಹುಣಸೂರು ಮತ್ತು ಮೈಸೂರಿನದೇ ಕೆಲವು ಬೀದಿಗಳಲ್ಲಿ ತಿರುಗಾಡಿದೆ. ಅಲ್ಲೆಲ್ಲ ನನ್ನಷ್ಟೇ ಉತ್ಸಾಹದಲ್ಲಿ ಜೊತೆಗೊಟ್ಟ ಇನ್ನಿಬ್ಬರು ಗೆಳೆಯ ಗಿರೀಶ್ ಪುತ್ರಾಯ ಮತ್ತು ತಮ್ಮ ಆನಂದವರ್ಧನ. DVKಯವರ ಯೋಜನೆಯಂತೆ 10-15 ಭಾರಿ ಕಟ್ಟುಗಳ ಪುಸ್ತಕಗಳನ್ನು ಬಿಡಿ ಬಿಡಿಯಾಗಿ, ಅಂದರೆ ಸುಮಾರು ₹15,000 ವ್ಯಾಪಾರ ದಿಗ್ವಿಜಯವನ್ನು ಮುಂಬೈ ಪುಣೆಗಳಲ್ಲಿ ಸುಮಾರು 1.5 ಅವಧಿಯಲ್ಲಿ ಏಕಾಂಗಿಯಾಗಿ ನಡೆಸಿದೆ. ಮೈಸೂರಿಗೆ ಮರಳಿದ ಮೇಲೂ ಗಳಿಸಿದ ಕೆಲವು ಸಂಬಂಧಗಳನ್ನು ಅಂಚೆಯಲ್ಲಿ ಸಣ್ಣದಾಗಿ ಪೋಷಿಸಿಕೊಂಡು MA ಮುಗಿಸಿದೆ. ನನಗೆ ಅನ್ಯ ವೃತ್ತಿಯ, ಅಂದರೆ ಮುಖ್ಯವಾಗಿ IPS, ಕೆಲವು ದುರ್ಬಲ ಆಕರ್ಷಣೆಗಳು ಉಳಿದಿದ್ದುವು. ಅವನ್ನು ಪೂರ್ತಿ ಕಳಚಿಕೊಳ್ಳಲು ಕೆಲವು ತಿಂಗಳು ವ್ಯರ್ಥಗೊಳಿಸಿದೆ. ಅನಂತರ DVKಯವರ ಸೂಚನೆಯಂತೆ ಮಂಗಳೂರನ್ನು ಆಯ್ದುಕೊಂಡು ಸಂಬಂಧಗಳನ್ನು ಬೆಳೆಸುತ್ತಾ ಮಳಿಗೆ ಶೋಧಕ್ಕಿಳಿದೆ. ಪುತ್ತೂರಿನ ನನ್ನ ಅಜ್ಜನ ಮನೆಯ ಬಳಗ, ಮಂಗಳೂರಿನ ನಮ್ಮ ಕುಟುಂಬದ ಹಿರಿಯ ಮಿತ್ರ ಬಿವಿ ಕೆದಿಲಾಯರು ಮತ್ತು ಉಡುಪಿಯ ಖುಷಿ ಹರಿದಾಸ ಭಟ್ಟರು ನನ್ನನ್ನೆಂದೂ ಸೋಲಲು ಬಿಡಲಿಲ್ಲ. ಆ ದಿನಗಳಲ್ಲಿ ಜಿಲ್ಲೆಯ ಹಲವು ಶಾಲೆ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಕೆಲವೆಡೆ ಅಲ್ಪ ಸ್ವಲ್ಪ ಪುಸ್ತಕ ಮಾರಿಯೂ ಸಂಬಂಧ ಕುದುರಿಸಿಕೊಂಡೆ. ಅಂದಿನ ಎರಡು ಸಂಗತಿಗಳು ನನಗೆ ಸದಾ ಸ್ಮರಣೀಯ. ಧರ್ಮಸ್ಥಳದ DVೀರೇಂದ್ರ ಹೆಗ್ಗಡೆಯವರು ಒಂದೇ ಭೇಟಿಯಲ್ಲಿ ಒಲಿದು ಭಾರೀ ಮೊತ್ತದ ನಗದು ವ್ಯಾಪಾರ ಕೊಟ್ಟರು. ಅದು ಮೊದಲನೆಯದು. ಎರಡನೆಯದಾಗಿ ಪುತ್ತೂರಿನ ವಿವೇಕಾನಂದ ಕಾಲೇಜು ಧಾರಾಳ ಪುಸ್ತಕ ಬೇಡಿಕೆ ಕೊಟ್ಟಿತು. ಪುಸ್ತಕಗಳು ಬ್ಯಾಂಕ್ ಮೂಲಕ ಬಂದವು. ಆದರೆ ನಾನು ಕುಚೇಲ. ನನ್ನ ಬಿಲ್ ಹಿಡಿದು ಪ್ರಾಂಶುಪಾಲ ಪ್ರೊಫೆಸರ್ M ಸೂರ್ಯನಾರಾಯಣಪ್ಪನವರ ಎದುರು ನಿಂತೆ. ಅತೀವ ವಿಶ್ವಾಸದಲ್ಲಿ ಪಾವತಿ ಮೊದಲು, ಪುಸ್ತಕ ಅನಂತರ ಸೌಲಭ್ಯ ಕಲ್ಪಿಸಿದರು. ಮುಂದೆ ಅಂಗಡಿ ತೆರೆದು ನಡೆದು ಬಂದ ಈ ಉದ್ದಕ್ಕೆ ಆ ವಿಶೇಷ ವ್ಯವಸ್ಥೆ ಬೇಕಾಗಲಿಲ್ಲ. ಆದರೆ ನಿಸ್ವಾರ್ಥ ವ್ಯಾವಹಾರಿಕ ಸಂಬಂಧ ಮಾತ್ರ ವಿವೇಕಾನಂದ ಕಾಲೇಜಿನೊಂದಿಗೆ ಅಷ್ಟೇ ಗಟ್ಟಿಯಾಗಿ ಉಳಿದಿದೆ, ಬೆಳೆಯುತ್ತಲೇ ಬಂದಿದೆ. 1975 ಅಕ್ಟೋಬರ್ ಮಂಗಳೂರಿನಲ್ಲಿ ಅತ್ರಿ ಬುಕ್ ಸೆಂಟರ್ನೊಡನೆ ವೃತ್ತಿಪರವಾಗಿ ನೆಲೆಸಿದೆ. 1976ರಲ್ಲಿ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ ಕಾಲ. ಆಗ ಸರ್ಕಾರ ತೇಲಿಬಿಟ್ಟ ಪ್ರಚಾರಪ್ರಿಯ ಯೋಜನೆಗಳಲ್ಲಿ ಒಂದು ಸ್ವೋದ್ಯೋಗಕ್ಕೆ ಸಹಾಯ. ವಾಸ್ತವದಲ್ಲಿ ನಾನು ಯಾವ ಸರ್ಕಾರಿ ಸಹಾಯ ಬಯಸಿದವನೂ ಅಲ್ಲ, ಪಡೆದವನೂ ಅಲ್ಲ. ಆದರೆ ಆಕಾಶವಾಣಿ ನನ್ನನ್ನು ಯಶಸ್ವಿ ಸ್ವೋದ್ಯೋಗಿ ಎಂದು ಗುರುತಿಸಿ ಸಂದರ್ಶನ ನಡೆಸಿತು. ಎರಡೆರಡು ಬಾರಿ ಪ್ರಸಾರ ಮಾಡಿತು. ಯಶಸ್ಸಿಗೆ 108 ತಂದೆಯರು. ಅಂಗಡಿ ತೆರೆಯುವ ಮುನ್ನ ಹಲವು ಸಣ್ಣ ಪುಟ್ಟ ಪ್ರದರ್ಶನ ಮಾರಾಟ ನಡೆಸಿದ್ದೆ. ಆದರೆ ಸರಿಯಾದ ಅನುಭವ ದಕ್ಕಿದ್ದು 1979ರ ಕನ್ನಡ ಸಾಹಿತ್ಯ ಸಮ್ಮೇಳನ, ಅದು ಧರ್ಮಸ್ಥಳದಲ್ಲಿ. ಶ್ರಮ, ಖರ್ಚು, ಪುಸ್ತಕ ಧೂಳಾಗುವುದು, ಹಾಳಾಗುವುದು, ಕಳುವಾಗುವುದು, ಸಾಲದ್ದಕ್ಕೆ ರಿಯಾಯಿತಿಯ ಮೇಲಾಟ ನೋಡಿ, ಇನ್ನೆಂದೂ ಇಂಥ ಮೇಳಗಳಲ್ಲಿ ಭಾಗವಹಿಸಬಾರದೆಂದು ನಿಶ್ಚಯಿಸಿಕೊಂಡೆ. ನನ್ನ ಹವ್ಯಾಸಿ ಆಸಕ್ತಿಗಳಾದ ಪರ್ವತಾರೋಹಣ ಮತ್ತು ತತ್ಸಂಬಂಧಿ ಸಾಹಸ ಕ್ರೀಡೆಗಳು, ಯಕ್ಷಗಾನ, ನಾಟಕ, ಸಂಗೀತ ಇತ್ಯಾದಿಗಳನ್ನು ಅಂಗಡಿಯಲ್ಲಿ ನಾನು ಮುಕ್ತವಾಗಿ ಚರ್ಚೆಗೆ ತರುತ್ತಿದ್ದೆ. ಒಳ್ಳೆಯದು ಅನ್ನಿಸಿದ್ದಕ್ಕೆ ಧಾರಾಳ ಪ್ರಚಾರ ಕೊಡುತ್ತಿದ್ದೆ. ಇಲ್ಲೆಲ್ಲ ಯಾವುದೇ ಪರಿಣಾಮ, ಪ್ರತಿಫಲ, ಅಂಗಡಿ ಪ್ರಚಾರ ಮುಂತಾದ ನಿರೀಕ್ಷೆಗಳನ್ನು ನಾನು ಇಟ್ಟುಕೊಂಡದ್ದಿಲ್ಲ. ಆದರೂ ಇದು ನನಗೆ ಹೊಸ ಗೆಳೆಯರನ್ನು ಮತ್ತು ಮಳಿಗೆಗೆ ಆಯಾಮವನ್ನು ತಂದುಕೊಟ್ಟಿತು. ಬಹಳ ತಡವಾಗಿ ತಿಳಿದಂತೆ ವೈರಿಗಳನ್ನು ಸೃಷ್ಟಿಸಿತ್ತು. ವೃತ್ತಿ ಒಂದರಲ್ಲುಳಿದು ಇತರತ್ರ ದುಡ್ಡು ಮಾಡದ ನಿಲುವು, ನನ್ನ ಹವ್ಯಾಸಕ್ಕೆ ಇತರರ ದಾನ ನಿರೀಕ್ಷಿಸದ ಧೋರಣೆಗಳು ನನಗೆ ತುಂಬ ಗೌರವವನ್ನೇ ತಂದುಕೊಟ್ಟವು. ಕೇವಲ ಹವ್ಯಾಸಾಸಕ್ತಿ ಮತ್ತು ಅನೌಪಚಾರಿಕ ಗೆಳೆಯರ ಕೂಟವಾಗಿ ನಾನು ಕಟ್ಟಿದ ಸಂಸ್ಥೆ ಆರೋಹಣ ಪರ್ವತಾರೋಹಿಗಳು ಸಾಹಸಿಗಳು. 1980ರಲ್ಲಿ ನಾವು ಜಿಲ್ಲೆಯೊಳಗೆ ಪರ್ವತಾರೋಹಣ ಸಪ್ತಾಹ ನಡೆಸಿದೆವು. ಇದಂತೂ ಜಿಲ್ಲೆಯ ವಿವಿಧ ಕಾಲೇಜುಗಳ ಮಟ್ಟದಲ್ಲಿ ನನಗೆ ದೊಡ್ಡ ಪದೋನ್ನತಿ ನೀಡಿತ್ತು. ಬರಿಯ ವ್ಯಾಪಾರವಲ್ಲ ಎಂಬ ಮಾತು ವ್ಯಾಪಾರವನ್ನೇ ಬಲಗೊಳಿಸಿತ್ತು. 1986 ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗದ ಸ್ವರ್ಣ ಮಹೋತ್ಸವದಲ್ಲಿ ಪುಸ್ತಕೋದ್ಯಮ ಗೋಷ್ಠಿಯಲ್ಲಿ ಮಾರಾಟಗಾರನ ಸಮಸ್ಯೆಗಳು ಎಂಬ ಪ್ರಬಂಧ ಮಂಡಿಸಿದೆ. 1997 ಅರವಿಂದ ಮಾಲಗತ್ತಿ ಸಂಪಾದಕತ್ವದ ಕನ್ನಡ ಗ್ರಂಥೋದ್ಯಮ ಸಂಕಲನದಲ್ಲಿ ಈ ಪ್ರಬಂಧ ಸೇರಿದೆ. ಅದರ ಪರಿಷ್ಕೃತ ಆವೃತ್ತಿಯನ್ನು 1985ರಲ್ಲಿ ಮೈಸೂರಿನಲ್ಲೇ ನಡೆದ ವಿಶ್ವ ಕನ್ನಡ ಸಮ್ಮೇಳನದಲ್ಲೂ ಮಂಡಿಸಿದೆ. 1986ರಲ್ಲಿ ಪ್ರಕಟವಾದ ವಿಶ್ವ ಕನ್ನಡದ 2ನೇ ಸಂಪುಟದಲ್ಲಿ ಈ ಪ್ರಬಂಧವನ್ನು ನೋಡಬಹುದು. ಪ್ರಸಕ್ತ ಪುಸ್ತಕದಲ್ಲಿಯೂ ಅದೇ ಪ್ರಬಂಧ ಮೊದಲ ಲೇಖನವಾಗಿ ಬರುತ್ತಿದೆ. ಆಕಾಶವಾಣಿಯ ಚರ್ಚಾಗೋಷ್ಠಿಗಳು, ಕನ್ನಡ ಪುಸ್ತಕ ಪ್ರಾಧಿಕಾರದ ಪ್ರಾಥಮಿಕ ಸಲಹಾಗೋಷ್ಠಿ, ಸಮ್ಮೇಳನಗಳಲ್ಲಿ ಪ್ರಬಂಧ ಮಂಡನೆ, ಈಚೆಗೆ ದೂರದರ್ಶನದಲ್ಲೂ ಚರ್ಚಾಗೋಷ್ಠಿಗಳಲ್ಲಿ ಭಾಗವಹಿಸಲು ನನಗೆ ಅವಕಾಶಗಳು ಒದಗಿವೆ. ಸಲಹಾಗೋಷ್ಠಿಯಲ್ಲಿ ಕನ್ನಡಕ್ಕಿನ್ನೊಂದು ಸರಕಾರಿ ಸಂಸ್ಥೆ ಬೇಕಾಗಿಲ್ಲ ಎನ್ನುವುದನ್ನು ಕಟುವಾದ ಮಾತುಗಳಲ್ಲಿ ಆದರೆ ಸ್ಪಷ್ಟ ಸಾಕ್ಷಿಗಳೊಡನೆ ಹೇಳಿದ್ದೆ. ಆಗಿನ್ನೂ ಅಷ್ಟಾವಧಾನಿಯಾಗಿದ್ದ ವಿದ್ವಾನ್ ಮಿತ್ರ ಡಾಕ್ಟರ್ ಗಣೇಶ್ ಸ್ವಯಂ ಪ್ರೇರಿತರಾಗಿ ಬಂದು ಅಷ್ಟೇ ಬಲವಾಗಿ ಬೆಂಬಲಿಸಿದ್ದು ಮರೆಯಲಾಗದ ಅನುಭವ. ಆದರೂ ಇಂದು ಅನ್ನದಂಡಕ್ಕಷ್ಟೇ ಉಳಿದಿರುವ ಕನ್ನಡ ಪುಸ್ತಕ ಪ್ರಾಧಿಕಾರ ಕಟ್ಟಿಯೇ ಬಿಟ್ಟಿದ್ದಾರೆ. ಪ್ರೇರಿತ ಪತ್ರಿಕಾ ಲೇಖನಗಳು, ಅಸಂಖ್ಯ ಟಿಪ್ಪಣಿಗಳು ಎಲ್ಲಕ್ಕೂ ಮಿಗಿಲಾಗಿ ವಿವಿಧ ಪುಸ್ತಕೋದ್ಯಮ ಸಮಸ್ಯೆ ಸಂಬಂಧಿ ಪತ್ರ ವ್ಯವಹಾರ ನಿರ್ಬಿಡೆಯಾಗಿ ನಡೆಸಿದೆ. ಇವು ಅತ್ರಿಯನ್ನು ಎಲ್ಲ ವಲಯಗಳಲ್ಲೂ ವಿಚಾರದೊಂದಿಗೆ ವ್ಯಾಪಾರ ಎಂಬುದಕ್ಕೆ ಉದಾಹರಣೆಯಾಗಿಯೇ ಗುರುತಿಸುವಂತಾಯಿತು. ಆದರ್ಶಗಳನ್ನು ಬಳಕೆಯಲ್ಲಿ ಹೆಚ್ಚು ಸ್ಫುಟವಾಗಿ ತೋರಲು ನನಗೆ ಅವಕಾಶ ಒದಗಿದ್ದು ಪ್ರಕಾಶನ ರಂಗದಲ್ಲಿ. ಈ ಅಭಿಪ್ರಾಯದ ವಿಸ್ತರಣೆ ಸಂಕಲನದ ಮುಂದಿನ ಲೇಖನಗಳಲ್ಲಿ ಬರುವುದರಿಂದ ಇಲ್ಲಿ ನಿವಾರಿಸಿದ್ದೇನೆ. ಈ ಸಂಕಲನವೂ ಸೇರಿದಂತೆ ನನ್ನೆಲ್ಲ ಪ್ರಕಟಣೆಗಳ ಸಂಪಾದನೆಯಿಂದ ತೊಡಗಿ ಮುದ್ರಣದ ಜವಾಬ್ದಾರಿಗಳವರೆಗೆ ನಿರ್ವಹಿಸುವವರು ನನ್ನ ತಂದೆ ಜಿ ಟಿ ನಾರಾಯಣರಾವ್. ಈ ಪುಸ್ತಕದಲ್ಲೂ ಭಾವಸ್ಫುಟಗೊಳ್ಳುವಂತೆ ಟಿಪ್ಪಣಿ, ಉಪಸಂಹಾರ, ಹಿನ್ನುಡಿ ಸೇವೆಗಳು ಅವರವೇ. ಮಾರಾಟದ ಧೋರಣೆ ಮತ್ತು ಹಣ ಹೂಡಿ ತೆಗೆಯುವ ಜವಾಬ್ದಾರಿಗಳಷ್ಟೇ ನನ್ನವು. ಅತ್ರಿಯಿಂದ ದತ್ತವಾದದ್ದು ಎಂಬರ್ಥದಲ್ಲಿ ದತ್ತಾತ್ರೇಯ ಪ್ರಕಾಶನ ಎಂದೇ ಪ್ರಕಾಶನ ರಂಗದಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದೆ. 1990ರಲ್ಲಿ ಮೊದಲ ಪ್ರಕಟಣೆಯಾಗಿ ತಂದೆಯ ನೋಡೋಣು ಬಾರಾ ನಕ್ಷತ್ರ ಪ್ರಕಟವಾಯಿತು. ಎರಡು ಹೆಸರು ವ್ಯಾವಹಾರಿಕ ಕಿರುಕುಳಗಳಿಗೆ ಎಡೆ ಮಾಡಿದ್ದರಿಂದ ಮುಂದೆ ದತ್ತಾತ್ರೇಯ ಪ್ರಕಾಶನ ಬಿಟ್ಟು ಪ್ರಕಾಶನಕ್ಕೂ ಅತ್ರಿಯನ್ನೇ ನೆಚ್ಚಿದೆ. ವರ್ಷಕ್ಕೆ 2-3 ನಿಧಾನಗತಿಯಲ್ಲಿ ಪ್ರಕಟಣೆಗಳು ಬರುತ್ತಲೇ ಇದ್ದುವು. ಪಾವೆಂ ಆಚಾರ್ಯರ ಪದಾರ್ಥ ಚಿಂತಾಮಣಿ, ಪದ ವ್ಯುತ್ಪತ್ತಿ ಮತ್ತು ಇತಿಹಾಸದ ಕುರಿತ ಸಂಕಲನ ನಭೂತೋ ಎನ್ನುವಂತೆ ಕನ್ನಡಿಗರು ಸ್ವೀಕರಿಸಿದರು. ಶ್ರುತಗಾನ ಕಲೆ ಕಲಾವಿದರ ಪರಿಚಯ ಹಾಗೂ ವಿಮರ್ಶೆಗಳ ಸಂಕಲನ. ಚಕ್ರವರ್ತಿಗಳು ಸಾಹಸ ಪ್ರವಾಸ ಕಥನವಾಗಿ ತಮ್ಮ ವೈಶಿಷ್ಟ್ಯದಿಂದ ಮೆರೆದು. ಕೊಡಗಿನ ಸುಮಗಳು ಕಥಾ ಸಂಕಲನ, ಏಕೈಕ ಸೃಜನಶೀಲ ಕೃತಿ. ಸವಾಲನ್ನು ಎದುರಿಸುವ ಛಲ ಮತ್ತು NCC ದಿನಗಳು ಸೀಮಿತ ಜೀವನ ವೃತ್ತಗಳೇ ಆದರೂ ಜೀವನ ಕಲೆಯ ಅಪೂರ್ವ ಕೈಪಿಡಿಗಳು. ಬಾಲ ಸಾಹಿತ್ಯಕ್ಕೆ ಚಿಕ್ಕ ಕೊಡುಗೆ ಅಕ್ಷಮಾಲ. ಇತರ ಎಲ್ಲ ಪ್ರಕಟಣೆಗಳು ಅಂದರೆ ಪ್ಲಾಂಕ್, ಐನ್ಸ್ಟೈನ್, ಬೋರ್, ಬೈದಿಕ ವಿದ್ಯುತ್ತು, ಸೂರ್ಯನ ಸಾಮ್ರಾಜ್ಯ, ಜಾತಕ ಮತ್ತು ಭವಿಷ್ಯ, ಭವಿಷ್ಯವಾಚನ, ಭವಿಷ್ಯ ವಿಜ್ಞಾನ, ಗಣಿತ ಗಗನ ಗಮನ, ರಾಮಾನುಜನ್ ಬಾಳಿದರಲ್ಲಿ, ಸುಬ್ರಹ್ಮಣ್ಯನ್ ಚಂದ್ರಶೇಖರ್, ಸೂಪರ್ ನೋವಾ, ಆಲ್ಬರ್ಟ್ ಐನ್ಸ್ಟೈನ್, ಆಲ್ಬರ್ಟ್ ಐನ್ಸ್ಟೈನ್ ಮಾನವೀಯ ಮುಖ, ಉಲ್ಲೇಖನೀಯ ಐನ್ಸ್ಟೈನ್, ಗ್ರಹಣಗಳು, ಕೃಷ್ಣ ವಿವರ ಹಾಗೂ ಏಕೈಕ ಇಂಗ್ಲಿಷ್ ಪ್ರಕಟಣೆಯಾದ ಸೈಂಟಿಫಿಕ್ ಟೆಂಪರ್ಗಳು ಶುದ್ಧ ವಿಜ್ಞಾನ ಮತ್ತು ವೈಜ್ಞಾನಿಕ ತಿಳಿವಿನ ಪ್ರಸಾರದ ಹೊಣೆಯನ್ನು ಗಂಭೀರವಾಗಿ ಹೊತ್ತೇ ಬಂದಿರುವಂಥವು. ಭರತನಾಟ್ಯಶಾಸ್ತ್ರವನ್ನು ಸಚಿತ್ರ ವಿವರಿಸುವ ಸಮೃದ್ಧ ಕೃತಿ ನೃತ್ಯಲೋಕ 1998 ಬಂತು. ಈ ಸಂಕಲನದ ನಂತರದ ಪ್ರಕಟಣೆಗಳನ್ನು ಇಲ್ಲಿ ಉಲ್ಲೇಖಿಸಿಲ್ಲ. ನನ್ನೆಲ್ಲ ಸತ್ಯ ಮತ್ತು ವಸ್ತುನಿಷ್ಠ ನಡೆಗೆ ಏಕೈಕ ಪ್ರೇರಣೆ ಮತ್ತು ನಿಕಷವಾಗಿರುವವರು ನನ್ನ ತಂದೆ. ಲೋಕಮುಖಕ್ಕೆ ಇವರು ಒಬ್ಬ ವ್ಯಕ್ತಿಯಾದರೂ ನನಗೆ ಅಮ್ಮ ಲಕ್ಷ್ಮೀದೇವಿಗಿಂತ ಭಿನ್ನರಲ್ಲ. ನನ್ನ ಆರ್ಭಟಗಳಿಗೆಲ್ಲ ತನ್ನ ಗೊಣಗಿನ ವಿಮರ್ಶೆಯಿಂದ ಹೆಚ್ಚಿನ ಅರ್ಥವಂತಿಕೆ ಕೊಡುವ ಹೆಂಡತಿ ದೇವಕಿ. ಈ ಮೂವರಿಗೆ ನಾನು ಕೃತಜ್ಞ. ನನ್ನ ಬರವಣಿಗೆಯುದ್ದಕ್ಕೂ ಉಂಟಾಗುತ್ತಿದ್ದ ಗಣಕ ಸಮಸ್ಯೆಗಳಿಗೆಲ್ಲ ಅತ್ಯುತ್ಸಾಹಿ ಚಿಕಿತ್ಸಕನಾಗಿ ಒದಗುತ್ತಿದ್ದ ಮತ್ತು ಅವಕಾಶ ಕೊಟ್ಟಿದ್ದರೆ ಈ ಪುಸ್ತಕವನ್ನು ಇನ್ನೂ ಚಿತ್ರಮಯವನ್ನಾಗಿಸುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದಾಗಿದ್ದ ಮಗ ಅಭಯಸಿಂಹನಿಗೆ ಶುಭಾಶಯಗಳು. ಇನ್ನೇನೋ ಆಗಬಹುದಾಗಿದ್ದವನಿಗೆ ಪುಸ್ತಕ ಲೋಕವೇ ಮೀಸಲು ಕ್ಷೇತ್ರ ಎಂದು ತೋರಿಸಿ ಎರಡಿಲ್ಲದ ಪ್ರೀತಿಯಿಂದ ಬೆಳೆಸಿದ DVK ಮೂರ್ತಿಯವರಿಗೆ ಈ ಕೃತಿ ಸಮರ್ಪಿತ. ತಾತ್ವಿಕವಾಗಿ ನನಗೆ ಅಂಗಡಿ ಸಹಾಯಕನಾಗಿ ಸೇರಿದವನೇ ಆದರೂ ತನ್ನ ಶ್ರದ್ಧೆ ಕಾರ್ಯತತ್ಪರತೆಯಲ್ಲಿ ಅಂಗಡಿಯ ಜೀವಾಳವೇ ಆಗಿರುವ ಶಾಂತಾರಾಮನಿಗೆ ಶುಭ ಹಾರೈಕೆಗಳು. ನನ್ನ ಈಚಿನ ಎಲ್ಲ ಪ್ರಕಟಣೆಗಳ ಮುದ್ರಣಕ್ಕೆ ಮಾತ್ರವಲ್ಲ ಸರಳ ಸೌಂದರ್ಯಕ್ಕೂ ಸುಲಭ ಬೆಲೆಗೂ ಅಘೋಷಿತ ಪಾಲುದಾರರೇ ಆಗಿರುವ ಶ್ರೀ ಶಕ್ತಿ ಎಲೆಕ್ಟ್ರಿಕ್ ಪ್ರೆಸ್ಸಿನ ಎಲ್ಲ ಮಿತ್ರರಿಗೂ ಅನಂತ ವಂದನೆಗಳು. ಹಸ್ತಪ್ರತಿಯನ್ನು ಸುಂದರವಾಗಿ ಬೆರಳಚ್ಚಿಸಿದ ಕುಮಾರಿ CK ದೇವಿಕಾ, ಕರಡು ತಿದ್ದಿದ ಸೌ GA ರುಕ್ಮಿಣಿಮಾಲಾ, ಮುದ್ರಣ ವಿನ್ಯಾಸದ ಸೌಂದರ್ಯಕ್ಕೆ ಕಾರಣರಾದ ಶ್ರೀ RS ಮೋಹನಮೂರ್ತಿ ಮತ್ತು ಇವರ ತಂದೆ ಶ್ರೀ RV ಶ್ರೀನಿವಾಸಮೂರ್ತಿ, ಹೊದಿಕೆಯ ಚಿತ್ರ ವಿನ್ಯಾಸಗಳಿಗೆ ಕಲಾವಿದರಾದ ಶ್ರೀ BM ಸೋಲಾಪುರ್ಕರ್ ಹಾಗೂ ಶ್ರೀ NS ರಾಮಗೌತಮ್, ಮತ್ತು ಹೊದಿಕೆಯ ನಾಲ್ಕನೆಯ ಪುಟದ ಛಾಯಾಚಿತ್ರಕಾರರಾದ ಶ್ರೀ ಯಜ್ಞ, ಇವರೆಲ್ಲರಿಗೂ ಹಾರ್ದಿಕ ನಮನಗಳು. ಕೊನೆಯದಲ್ಲದ ಮಾತು, ಈ ಪುಸ್ತಕದ ನಂತರ ಏನು? ನನ್ನ ಜಗಳಗಂಟ ಕಡತಕ್ಕೆ ಅಂದರೆ ಹೋರಾಟದ ದಾಖಲೆಗಳ ಸಂಗ್ರಹಕ್ಕೆ ಹೊಸ ಆಖ್ಯಾಯಿಕೆಗಳು ಬರುತ್ತಲೇ ಇವೆ. ಅನುಭವದ ಮಾಳಿಗೆ ಏರುತ್ತಾ ಹೋದರೆ ಅಡಿಪಾಯ ತಾಳೀತೇ. ಹಾಗಾಗಿ ಮುಂದೆ ನಾನು ಇಂಥದ್ದೇ ಇನ್ನೊಂದು ಪುಸ್ತಕ ತಂದರೆ ಶೀರ್ಷಿಕೆ ನಿಶ್ಚಯಿಸಿದ್ದೇನೆ, ಪುಸ್ತಕ ಸೇವೆ ಹತಾಶೆ. ವ್ಯಂಗ್ಯದ ಪರಾಕಾಷ್ಠೆ ಎನ್ನುವಂತೆ ಇಂದು ನಾನು ಮುದ್ರಿತ ಪುಸ್ತಕೋದ್ಯಮಕ್ಕೆ ವಿದಾಯ ಹೇಳಿದ್ದಾಗಿದೆ. 24 February 1999 ಅತ್ರಿ ಬುಕ್ ಸೆಂಟರ್, ಬಲ್ಮಠ, ಮಂಗಳೂರು. ಪುಸ್ತಕ ಮಾರಾಟ ಹೋರಾಟ ಎಂಬ ಪುಸ್ತಕದ ಲೇಖಕ GN ಅಶೋಕವರ್ಧನನ ಅರಿಕೆ ಮುಗಿದುದು.